ಅಳ್ಳಿಕಟ್ಟೆ. ಓ, ಬಹಳ ದಿನಗಳಾಗೋಯ್ತು ಅಣ್ಣಯ್ಯ. ಓ ಬರಪ್ಪ ಶಂಕರಣ್ಣ. ನೋಡು ನೋಡು, ನೀನು ಮನೆಯಿಂದ ಹೊರಕೆ ಬರಕಲ್ಲ. ಏ, ಈ ಚಳಿಲಿ ಎಲ್ಲಿಗೆ ಬರ್ತೀಯ ಶಂಕರಣ್ಣ? ನೋಡು, ಈ ಮಾತು ಹೇಳಿ ಅಂತವ ನನಗಂತ ಕೇಳಿತ್ತು. ಇದೇನು ಇಷ್ಟು ಇಷ್ಟು ಇರಲಪ್ಪ ಚಳಿ? ದೀಪಾವಳಿಗೆ ಶುರು ಆಯ್ತದ ಬಿಡು, ಅದ್ರ ಪ್ರಶ್ನೆ. ದೀಪಾವಳಿಗೆ ಚಳಿ ಶುರು ಆಯ್ತದ, ಚಳಿ ಅಂತಲೇ ಅನಿಸ್ತಾ ಇರಲಿಲ್ಲ. ಆಗ ಸ್ವಲ್ಪ ಮಳೆ ಹುತ್ತಿತ್ತಲ್ಲ, ಮತ್ತೆ ಸ್ವಲ್ಪ ಬಿಸಿಲು ಇರೋದು, ಚಳಿ ಅಂತ ಅನಿಸ್ತಿರಲಿಲ್ಲ ಶಂಕರಣ್ಣ. ಈಗ ಬರೀ ಒಂದಿಷ್ಟೆಲ್ಲ ಕಿಟಕಿತಾ ಮನೆ ಕೆಳಕ್ ಹಾಕಲ್ಲ ಕಣಪ್ಪ. ಆ ಪಟ್ಟಿ ಗಾಳಿ ಬೀಸ್ತದೆ ತಣ್ಣಕ್ಕೆ, ಈಗ ಮನೆಯಿಂದ ಹೊರಕ್ಕೆ ಕಾಲಿಡದೆ ಒಂಥರ ಅನಿಸ್ತದೆ. ಏ ರಾತ್ರಿ ಕಿಟಕಿ ತಗೊಂಡ್ ಮಲಗಿದ್ದೀನಿ ನಾನು, ಏನ್ ಡಬಲ್ ಎ ಸಿ ಆಗ್ತಂಗ ಆಗ್ಬಿಡದೆ. ಈ ಡಬಲ್ ಅದು ಅಂದ್ರ ಎ ಸಿ ಒಳಗೆ ಇದ್ದಂಗ ಆಯ್ತದೆ. ಹಂಗಾಗಿ ಎಲ್ಲೂ ತಿರುಗಾಡ್ತಿಲ್ಲ ನೋಡು. ಮತ್ತೆ ಡಾಕ್ಟರ್ ಬೇರೆ ಹೇಳಿದ್ರ ಸ್ವಲ್ಪ ಚಳಿಗಾಲದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇದೇನೆ ಕೊರೋನಾ ಪರೋನಾ ಅಂತ ಮತ್ತೆ ಹೇಳ್ತಿರಲ್ಲಪ್ಪ. ಏ ಅದು ಹೇಳ್ತಾನೆ ಇರ್ತಾರೆ, ನಮ್ಮ ಜಾಗ್ರತಲ್ಲಿ ನಾವಿದ್ರೆ ಯಾವ ಕೊರೋನಾನು ಇಲ್ಲ, ಯಾವ ಚಳಿನೂ ಹಾಕಲ್ಲ. ಜಾಗ್ರತಲ್ಲಿ ಇದ್ದೇ ಇರ್ತೀವಿ, ಆದ್ರೂ ಯಾಕ್ ಬೇಕು ಅಂತ ಅನ್ಕೊಂಡು ಶಂಕರಣ್ಣ. ಇಷ್ಟು ವರ್ಷ ಸುತ್ತಾಡಿದ್ದೇನೆ ನಾನು, ಯಾವ ರೋಗವೂ ಇಲ್ಲ, ರಜನೂ ಇಲ್ಲ, ಎಂತವೂ ಇಲ್ಲ, ಹೆಂಗ್ ನೆಮ್ಮದಿ ಆಗಿದ್ನು ಸುತ್ತಾಡ್ಕೊಂಡು. ಮತ್ತೆ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ವಯಸ್ಸಾದ ಕಾಲಕ್ಕೆ ನೋಡರ್ ಯಾರು ಅದು ನಿಜ ಅಂತಾರೆ. ಸುತ್ತ ಇದ್ದ ಅದಕ್ಕೆ ಅನುಭವಿಸ್ಬಿಡುವಂತ ಬಂದು ನೋಡೋಣ ಮಾಡೋಣ. ಸುತ್ತ ಇದ್ದಲ್ಲಪ್ಪ, ಸುತ್ತ ಅನುಭವಿಸ್ಗ ಅಂತ ಅಂತಾರ. ಅದಕ್ಕೆ ಯಾಕೆ ಈ ಕಾಲದಲ್ಲಿ ಒಬ್ಬರತ ಒಂದ್ ಮಾತು ಕೇಳಬೇಕು ಅಂತ ಅನ್ಕೊಂಡು ಸ್ವಲ್ಪ ಎಚ್ಚರಿಕೆಲಿ ಇರೋಣ ಅಂತ ಅನ್ಕೊಂಡು. ಎಷ್ಟು ಬೇಕೋ ಅಷ್ಟೇ ಕಣ. ಅಲ್ಲ, ಅದು ನೀನು ಇಂಥ ವಿಚಾರಗಳಲ್ಲಿ ನಿನ್ನ ಬಹಳ ನಾನು ಖುಷಿ ಪಡ್ತೀನಿ, ಯಾಕಂದ್ರೆ ಬಹಳ ಜಾಗ್ರತೆ ಆಗಿರ್ತೀಯ. ಈಗ ನೋಡು, ನೀನ್ ಹೇಳಿದ ವಿಚಾರಕ್ಕೆ ಹೇಳ್ತೀನಿ. ಈ ವಾತಾವರಣ ಬದಲಾವಣೆ ಆಗ್ಬಿಟ್ಟು ನೋಡಿ, ನನಗೆ ಒಂದು ವಾರ ಆಯ್ತಪ್ಪ. ಆ ಶೀತ ಕೆಮ್ಲು ಬಂದು ಎದೆಲ್ಲ ಉರಿ ಪಕ್ಕ ಎಲ್ಲ ನೋವು, ಕೆಮ್ಲಾಗಿ ಕೆಮ್ಲಾಗಿ ನಾನು ಒಂದ್ ಮೂರ್ ನಾಲ್ಕು ಇಂಜೆಕ್ಷನ್ ತಗಂದೆ. ನೋಡು, ಹಂಗಂದ್ ನಾನು ಇಂಜೆಕ್ಷನ್ ಅಂದಾಗ ಅಲ್ಲಿ ನೋಡಿ ದೂರದಲ್ಲಿ ಹೆಂಗ್ ಬತ್ತವಳೆ ಅಂತವ ನಮ್ ಸುಬ್ಬಕ್ಕ, ಆ ಸ್ವೆಟರ್ ಹಾಕಂದು ಆ ಟೊಪ್ಪಿನ ಹಾಕಂದು. ಚಳಿಗಾಲದಲ್ಲಿ ಕತೆ ಅಂದ್ರೆ ಈಗ ಉಸಿ ಏನೆಲ್ಲ ಕೆಲಸ ಮಾಡಬಹುದು ಅಂತ ತಿಳ್ಕೊಳಕ್ಕೆ ಅವಳು ಬರೋದು. ಸುಮ್ಮನೆ ಬರಕಲ್ಲ, ಸುಮ್ಮನೆ ಚೆನ್ನಾಗಿದ್ಯಾ, ಏನ್ ಕತೆ? ನೀವು ಬಂದ್ರೆ ಏನು ಹೇಳಕ್ಲ ನಂಗೆ, ನೀವು ನೀವೇ ಮಾತಾಡ್ಕತ್ತೀರಾ. ಅದಕ್ಕೆ ಅತ್ಲಾಗಿ ಬೇಡ ಬಡವಾನಿ ಮಡಗ್ದಂಗಿರೋ ಅಂತ ನಾನು ಅತ್ಲಾಗ ಸುಮ್ನೆ ಇದ್ದೆ. ಅದೇನ ಸೀತ ಅಂತ ಹೇಳ್ತಿದ್ರಲ್ಲ ನೋಡಿ, ಆ ಚಳಿಗೆ ನಂಗೆ ಈ ಒಂದ್ ಕಡೆಗೆ ಬಲಗಡೆ ಸೈಡಿಗೆ ಹುಬ್ ಮೇಲೆ ನೋವು ಬಂದಂಗಾಗುತ್ತೆ. ಅಂದ್ರೆ ಅದು ಏನ್ ಹೇಳ್ತಾರ ಅದಕ್ಕೆ, ಶೀತ ಕ್ಲಾಟ್ ಆದಂಗೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ಶೀತ ಅಲ್ಲೇ ಸೇತ್ಕೊಂಡಂಗಾಗುತ್ತೆ ಅಂತಾರಲ್ಲ, ಹಂಗೆ ಹಂಗಾಗ್ಬಿಟ್ಟಿರುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಕಾಟನ್ ಬಟ್ಟೆಲಿ ತಲೆಗೆ ಸುತ್ಕೊಂಡಿರೋದು ಪೇಟ ತರ. ಮಾಸ್ಕ್ ಹಾಕೊಂಡಿದ್ಯಾ ಅಂದ್ರೆ ಈಗ ನೀನೆ ಹೇಳ್ತಿದ್ದಲ್ಲಣ್ಣ, ನಂಗೆ ಅಲ್ಲಿ ಕೇಳಿಸ್ತು ಅಷ್ಟು ದೂರದಾಗೆ. ಏನಂತ ಅಂದ್ರೆ ಕೊರೋನಾ ಅಂತಾರೆ, ಮತ್ತೆ ಯಾಕಪ್ಪ ಬೇಕು, ನಮ್ಮ ಎಚ್ಚರಿಕೆ ನಾವಿರಣ. ನಾಳೆ ಮಲ್ಕಂಡ್ರೆ ಯಾರು ಬಂದು ನೋಡ್ತಾರೆ ಹೇಳು, ಯಾರಾಯ್ತಾರೆ ಹೇಳು. ಆಗ್ಲೂ ಅಣ್ಣ ಅದನ್ನೇ ಹೇಳ್ತಿದ್ದ, ಯಾರಾಯ್ತಾರೆ ಯಾರಾದ್ರೆ. ಈಗ ಯಾರಾಗ್ಬೇಕಪ್ಪ ನಿಂಗೆ? ಅದು ನಿಜ ಬಿಡು. ಆಮೇಲೆ ನೋಡಿ, ಇದ್ರದ್ದು ಈ ಮಾಸ್ಕ್ ಇಂದು ವಿಚಾರ ಹೇಳ್ಬೇಕು ಅಂತ ಅನ್ಕೊಂಡೆ ನಾನು. ಈ ಮಾಸ್ಕ್ ಹಾಕೊಳ್ಳೋದ್ರಿಂದ ಎಷ್ಟ್ ಜನಕ್ಕೆ ಕರೋನಾ ಬಂತೋ ಬಿಡ್ತೋ ಗೊತ್ತಿಲ್ಲ, ಆದ್ರೆ ಧೂಳಿಂದವ ಈ ಚಳಿಯಿಂದವ ರಕ್ಷಣೆ ಎಷ್ಟು ರಕ್ಷಣೆ ಸಿಕ್ತು ಅಂತ ಅಂದ್ರೆ ಶಂಕರಣ್ಣ, ಅದು ಒಂದು. ಆಮೇಲೆ ಸ್ವಲ್ಪ ಸ್ವಲ್ಪ ಗುರುತು ಸ್ವಲ್ಪ ಕಡಿಮೆ ಆಯ್ತು ನೋಡು. ಮಾಸ್ಕ್ ಹಾಕೊಂಡ್ರೆ ಯಾರು ಅಂತ ಗೊತ್ತಾಗಿಲ್ಲ, ಸುಮ್ನೆ ಅನಗತ್ಯವಾಗಿ ನಿಂತ್ಕೊಂಡು ಮಾತಾಡೋದು. ಯಾರು ಸಿಕ್ಕಿದ್ರು ಅಂತ ವಿಶ್ ಮಾಡಕ್ ಹೋಗ್ಬಿಟ್ಟು ಸೊಂಟ ಕಾಲನ್ನು ಉಳಿಸ್ಕೊಳ್ಳೋದು. ಆ ಸಮಯದಲ್ಲಿ ಬೇರೆ ಕಾಯಿಲೆಗಳು ಬರ್ಲೇ ಇಲ್ವಂತಲ್ಲ, ಯಾರಿಗೂ ಬರ್ಲಿಲ್ಲ. ಯಾಕೆಂತ ಧೂಳು ಎಲ್ಲ ಕಡಿಮೆ ಆಯ್ತಲ್ಲ, ಅದು ಹಂಗೆ ಸಂರಕ್ಷಣೆ ಅಂತ ಹೇಳಿ ಯಾಕೆ ಮಾಡ್ಕೊಂಡ್ರದ. ಈಗ ಮನುಷ್ಯ ಮನೆ ಅಂತ ಮಾಡ್ಕೊಂಡ್ರದ ಯಾಕೆ? ಈಗ ಪ್ರಾಕೃತಿಕವಾಗಿ ಏನ್ ಅಡೆತಡೆಗಳಿದಾವೋ ಅವತ್ರಿಂದ ರಕ್ಷಣೆ ಪಡ್ಕೊಳ್ಳೋಕೋಸ್ಕರ ಆಗಿರೋದು. ಈ ಮನೆ ಇಲ್ಲ ಅಂತ ಅಂದ್ರೆ ನಾನು ಬರೀ ಇದ್ರಲ್ಲೇ ಬದುಕ್ತೀನಿ ಅಂತ ಅಂದ್ರೆ ಬಾರಿ ಕಷ್ಟ ಆಯ್ತದೆ. ಮಳೆಗಾಲದಲ್ಲಿ ಇರಕ್ಕಾಗಲ್ಲ, ಚಳಿಗಾಲದಲ್ಲಿ ಅಂತ ಇರಕ್ ಆಗದೆ. ಅವಾಗ ಈ ಪ್ರಾಕೃತಿಕವಾಗಿ ಏನೇನು ರೋಗ ರುಜಿನ ಅಂತ ಬತ್ತವ ಅದಕ್ಕೊಂದು ಒಂದು ರಕ್ಷಣೆ ಅಂತ ಇರಕ್ಲ. ಈ ಮನೆ ಹೆಂಗ, ಈ ಮಾಸ್ಕು ಹಂಗೆ ಕಂಚಕ್ರಣ. ಅದು ನಿಜ ಬಿಡು. ಈ ಮನೆ ಇಡೀ ನಮ್ ದೇಹ ಕಾಪಾಡಿದ್ರೆ ಮಾಸ್ಕು ಇಂತ ಸಣ್ಣ ಪುಟ್ಟ ಕಾಯಿಲೆ ಕಸಾಲೆ ಇರ್ತಾವಲ್ಲ, ನಮ್ಗೆ ಅದು ರಕ್ಷಾ ಕವಚಾನು. ಸಾಲ ಮಾಡಿರೋದ್ರಿಂದನೂ ತಪ್ಪಿಸ್ಕೋಬೋದಾ? ನೇರವಾಗಿ ಹೇಳ್ಬಾರ್ದು ಸುಬ್ಬಕ್ಕ, ಯಾಕೆ ಅಂದ್ರೆ ನಾನೇ ಇಸ್ಕೊಂಡಿರ್ತೀನಿ ನಿಂತವ, ನೀನ್ ನಂತ ಇಸ್ಕೊಂಡಿರ್ತೀಯ. ಹಂಗಾಗಿ ಯಾರ್ಯಾರು ಯಾವ್ಯಾರತವ ಏನೇನ್ ವ್ಯವಹಾರ ಮಾಡಿರ್ತೀವಿ ಅಂತ ಗೊತ್ತಿರೋದಿಲ್ವಾ? ನಮ್ನೆ ನಾವ್ ಯಾಕೆ ಬೈಕ್ ಕಳದಪ್ಪ? ಅದು ನಿಜ. ಆ ಕಾರಣಕ್ಕೆ ಕೆಲವೊಂದು ವಿಚಾರಗಳ ಅದಕ್ಕೆ ಮತ್ತೆ ಒಗಟು ಅಂತ ಮಾಡಿರೋದು ಯಾಕೆ, ಗಾದೆ ಅಂತ ಮಾಡಿರೋದು ಯಾಕೆ? ಅದು ನಿಜ. ಆ ಥರದಲ್ಲಿ ಅಂದ್ರೆ ಒಬ್ಬರಿಗೆ ಮನಸ್ಸಿಗೆ ನೋಯಬಾರದು ಅನ್ನ ಕಾರಣಕ್ಕೆ ಈ ತರದ ಮಾಡಿರ್ತಾರೆ. ಅದಕ್ಕೋಸ್ಕರ ಹಂಗೆ ಹೇಳ್ದೆ ಶಂಕರಣ್ಣ. ಈಗ ಚಳಿ ಬೇರೆ ಶುರು ಆಗ್ಬಿಡ್ತಲ್ಲ, ಹಂಗಾಗಿ ಮನೇಲೆ ಕೂತ್ಕೊಂಡೆ ನಾನು. ಈ ದನ ಕರಿಗೆ ಬೇರೆ ಭಾರಿ ಹಿಂಸೆ ಆಗ್ಬಿಟ್ಟೈತೆ. ನಾ ನೋಡಿದ್ವಿ ಸರಿಯಾದ ವಿಚಾರನ ಹೇಳ್ದೆ ನಾನು, ಅದನ್ನೇ ಹೇಳುವ ಅಥವಾ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದೆ. ಈಗ ಚಳಿ ಜಾಸ್ತಿ ಆಯ್ತೈತಪ್ಪ, ಈಗ ದನಕರಿಗಾಗ್ಲಿ ಅಥವಾ ಆಡು ಕುರಿಗಾಗ್ಲಿ ಯಾವ್ದಕ್ಕೂ ಈಗ ಮೇವ್ ಇಲ್ದಂಗ ಆಗ್ಬಿಟ್ಟೈತೆ. ಆದ್ರೆ ನೋಡು, ಈ ಬಾರಿ ಒಳ್ಳೆ ಮಳೆ ಆಯ್ತು, ಒಳ್ಳೆ ಮಳೆ ಆಯ್ತು, ಒಳ್ಳೆ ನೀರಿನಂಶ ಐತೆ ಭೂಮಿ ಒಳಗೆ. ಆದ್ರೆ ಈಗ ನಮ್ ಮೇವಿನ ಬೆಳೆ ಬೆಳ್ಕೊಳ್ಳದೆ ಸ್ವಲ್ಪ ಸಮಸ್ಯೆ ಆಯ್ತೈತೆ. ಸಮಸ್ಯೆ ಅಂದ್ರೆ ಈಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಶಂಕರಣ್ಣ, ಈ ಮೊದ್ಲಿಂದ್ಲೂ ಹೆಂಗ ಸಾಂಪ್ರದಾಯಿಕವಾಗಿ ಮಾಡ್ಕೊಂಬತ್ತಾ ಇದ್ವು, ಗದ್ದೆ ಬದನಲ್ಲಿ ಹುಲ್ ಸಿಗ್ತಾ ಇತ್ತು ಹೌದಾ ಅಂತ ಅನ್ಕೊಂಡ್ ಬಿಟ್ಕೊಂಡಿದ್ದು. ಈ ತರದ ಮಾಡ್ಕೊಂಡು ನಾವು ಹೆಂಗೋ ಕಾಲ ತಳ್ತಾ ಇದ್ದು. ಈಗ ಅವಾಗ ನಂಗಲ್ಲ, ಈಗ ನೋಡಪ್ಪ, ಮೊದ್ಲು ಯಾರ ಮನೇಲಿ ಖರಾಬ್ ಇರ್ತದೋ ಅವ್ರ ಮನೇಲಿ ಮಾತ್ರ ಹಾಲು ತುಪ್ಪ ಬಳಸೋರು. ತುಪ್ಪಕ್ಕ ಎಲ್ಲರ ಮನೇಲಿ ಬಳಸ್ತಿದ್ರ, ಖರಾಬಾದಾಗ ನೋಡನ್ ಬಿಡು ಅಂತ ಅಂತ ಅಂತ. ಆಮೇಲೆ ಒಂದೊಂದ್ ಟೈಮ್ ಒಂದೊಂದು ಖರಾಬ್ ಯಾವಾಗ್ಲೂ ಮನೇಲಿ ಇರ್ಬೇಕು. ಹಾಲು ಮೊಸರು ತುಪ್ಪ ಮಕ್ಳಿಗೆ ಮನೇಲಿ ಸಿಗ್ಬೇಕು ಅನ್ನೋದು ಮಾಡ್ಕೊಂಡಿದ್ರು. ಈಗ ನೋಡುವ ಹಂಗಲ್ಲ, ಈಗ ಪ್ರತಿಯೊಬ್ಬರ ಮನೆಗೂ ಹಾಲು ಬೇಕೇ ಬೇಕು. ಮಕ್ಳಿರ್ತಾವ ಮರಿ ಇರ್ತಾವ ಅದು ಎರಡನೇ ವಿಚಾರ. ಎರಡನೇ ವಿಚಾರ, ಕಾಪಿ ಟೀಗಾರು ಹಾಲು ಬೇಕೇ ಬೇಕು, ಇಲ್ಲ ಯಾರು ಬತ್ತರಲ್ಲ ಮನೆಗೆ ಕಾಪಿ ಟೀ ಕೊಡೋಕಾರ ಹಾಲು ಬೇಕು. ಹಿಂಗಾಗಿ ಈಗ ಹಾಲು ಅನ್ನೋದು ದೊಡ್ಡ ಉದ್ಯಮ ಆಗ್ಬಿಟ್ಟೈತೆ. ಹೈನುಗಾರಿಕೆ ಅಂತ ಕರಿತೀವಲ್ಲ, ದೊಡ್ಡ ಉದ್ಯಮ ಆಗ್ಬಿಟ್ಟೈತೆ. ದೊಡ್ಡ ಉದ್ಯಮ ಆಗಿ ಈಗ ಹಾಲು ಕರೆದು ಅದನ್ನ ಮಾರಾಟ ಮಾಡುವಂತದ್ದು, ತಗೊಂಡು ಹೋಗ್ಬಿಟ್ಟು ಅವರು ಅದನ್ನ ಸಂಸ್ಕರಣೆ ಮಾಡೋದು, ಬೇರೆ ಬೇರೆ ಉತ್ಪನ್ನಗಳು ಮಾಡೋದು, ಹಂಗಾಗಿ ಇವತ್ತು ದೊಡ್ಡದಾಗ್ಬಿಟ್ಟೈತೆ. ಆಮೇಲೆ ನೋಡು, ಈಗ ನೀನು ಹೇಳೋ ವಿಚಾರ, ಈಗ ನನಗೆ ಹಾಲು ಬೇಕು, ಸರಿ ಹಾಲು ಬೇಕು ಅಂತಂದ್ರೆ ನನ್ನ ನಮ್ಮ ದನಕರಿಗೆ ಚೆನ್ನಾಗಿ ಮೇವು ಕೊಡ್ಬಿಡುವ, ಕೊಡ್ಲೇಬೇಕು. ಮತ್ತೆ ಅಲ್ಲ ಅದ್ನೇ ಹೇಳ್ತಿದ್ದೀನಿ, ಎಷ್ಟೊಂದು ಬಿಟ್ಟೈತಲ್ಲ ಈಗ ಹೇಳ್ತಿದ್ದೀನಿ ನಾನು. ಮೊದ್ಲು ಏನಿರ್ತಾ ಇತ್ತು ಅದ್ರಲ್ಲಿ ನಾವು ಸರಿದು ಉಸ್ಕೊಂಡು ಎಷ್ಟು ಕೊಡ್ತದ ಕೊಡ್ಲಿ ಅಂತ ಅಂತ ಅನ್ಕೊಂಡು. ಈಗ ಹಂಗಲ್ಲ, ಈಗ ಅದೇ ಒಂದು ಉದ್ಯಮ ಆಗೈತೆ, ಅದೇ ಒಂದು ಉದ್ಯೋಗ ಕೊಟ್ಟೈತೆ, ಅದರಿಂದಲೇ ಎಷ್ಟೋ ಬದುಕು ನಡೀತಾವೆ. ಹೌದು, ಖಂಡಿತವಾಗ್ಲೂ ಎಷ್ಟೋ ಕುಟುಂಬಗಳು ನಡೀತಾವೆ. ಆಮೇಲೆ ಈಗ ಮನುಷ್ಯರನ್ನ ಜನರನ್ನ ಮತ್ತೆ ನಮ್ಮ ರೈತರನ್ನ ಸೋಮಾರಿ ಮಾಡ ಅಂತ ಇರ್ತಾರೆ. ನೀವ್ ಯಾಕೆ ಯೋಚನೆ ಮಾಡ್ತಾರೆ, ನಾವು ಕೊಡ್ತೀವಿ, ಬೂಸ ಕೊಡ್ತೀವಿ, ಹಿಂಡಿ ಕೊಡ್ತೀವಿ, ಅದೆಂತದ ಎಂತೆಂತದ ಬಂದವೆ ಶಂಕರಣ್ಣ, ಅದಲ್ಲವೇ ನಮಗೆ ಬೂಸ ಹಿಂಡಿ ಎರಡ ಗೊತ್ತಿರೋದು. ಈಗ ಎಂತೆಂತ ವಿಶಿಷ್ಟ ಉದ್ದವ ಪುಡಿ ಬರ್ತದಂತೆ, ಅದೆಲ್ಲ ಕೊಡಿ ಅಂತ ಅನ್ಕೊಂಡು ಇದು ದುಡ್ಡು ಅಂತ ಮುರ್ಕೊಳ್ಳೋದು ಕಳ್ಸೋದು. ಈಗ ನಮ್ಗೆ ಬತ್ತದಲ್ಲ ಅಂತ ಅನ್ಕೊಂಡು ನಾವು ಮಾಡ್ಕೊಂಡಿದೀವಿ, ಅದು ಬರೀ ನಾವು ಅದ್ರ ಮೇಲೆ ಹೋಗ್ಬಾರ್ದು, ಅದ್ರ ಮೇಲೆ ನಾವು ನಂಬ್ಕೊಂಡ್ಬಿಟ್ರೆ ಕಳೆಯದೇ ಆಯ್ತದೆ. ಹಾಗೆಲ್ಲ ಹಸ ಸಾಕ್ತಾ ಇದ್ದಿದ್ದು ಊರಿನ ಹಸಗಳು, ಅಂದ್ರೆ ಸ್ಥಳೀಯ ಅಂತ ಹೇಳ್ತಾರಲ್ಲ ಅಂತ ಹಸುಗಳು, ನಾಟಿ ಹಸುಗಳು. ಈಗ ಹಂಗಲ್ಲ, ಎಂತೆಂತ ಜಾತ್ ಜಾತಿ ಬೇರೆ ಬೇರೆ ಹಸುಗಳನ್ನೆಲ್ಲ ಸಾಕ್ತಾರೆ, ಅವಕ್ಕೆ ಫುಡ್ ಹಂಗೆ ಹಾಕ್ಬೇಕಲ್ಲ. ಫುಡ್ ಹಾಕ್ಬೇಕು ಅಂತ ಅಂದ್ರೆ ಫುಡ್ ಹಾಕೋಣ, ಒಂದಷ್ಟು ಹಾಕೋಣ, ಹಂಗಂತ ಬರೀ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಅವ್ ಎಂತೆಂತವು ಪೌಷ್ಟಿಕಾಂಶವು ಅವು ಇವು ಡಬ್ದಲ್ಲಿ ಬರ್ತಾವ ಶಂಕರಣ್ಣ. ನಮಗೆ ಪೌಷ್ಟಿಕಾಂಶ ಇಲ್ಲ, ರೋಗ ರುಜಿನ ಐತೆ ಅಂತಕೊಂಡು ಬರೀ ಅದನ್ನೇ ತಿನ್ನಕಾಯ್ತದೆ. ನಾವು ಹಿಟ್ಟು ಉಣದ್ ಬಿಟ್ಟಿದೀವ, ಅನ್ನ ಉಣದ್ ಬಿಟ್ಟಿದೀವ, ಸೊಪ್ಪನ್ ಸಾರ್ ಮಾಡದ್ ಬಿಟ್ಟಿದೀವ, ಬಿಟ್ಟಿಲ್ಲ. ಹಂಗೆ ನಾವು ಹುಲ್ಲು ಸೊಪ್ಪನ್ನು ಮರಿಬಾರ್ದು, ಅದನ್ನು ಕೂಡ ಹುಲ್ಲು ಸೊಪ್ಪನ್ನು ಮರಿಬಾರ್ದು. ಆದ್ರೆ ಏನ್ ಮಾಡ್ತೀವಪ್ಪ, ಈಗ ಆಸೆಗೋಸ್ಕರವ ಇದ್ದ ಬದಲನ್ನು ಉತ್ಕೊಂಡು ಇಷ್ಟಾಗಲೇ ಇದ್ ಬದಲನ್ನು ಇಷ್ಟು ಮುಂಚೆ ತಿರಾಡಕ್ ಹಾಕಲ್ಲ, ಆತರ ಮಾಡ್ಕೊಂಡಿದೀವಿ. ಇನ್ ಹುಲ್ಲು ಬೆಳಿ ಬೆಳಿ ಅಂತ ಎಲ್ಲಿ ಬೆಳೀತದೆ. ಈಗ ಅದಕ್ಕೆ ನಾನ್ ಹೇಳದೇನಂತಂದ್ರೆ ಸುಬ್ಬಕ್ಕ, ಅಣೆಯ ಒಳ್ಳೆ ವಿಚಾರವ ನೆನ್ಪ್ ಮಾಡ್ದ. ಈಗ ಅಣೆಯ, ಈಗ ನೀನ್ ಹೇಳ್ದಂಗೆ ಈಗ ಬರೀ ಹಿಂಡಿ ಬೂಸ ಅಷ್ಟರಲ್ಲೇ ಹಾಕಲ್ಲ. ಮತ್ತೆ ಆಗ್ಲೇ ಹೇಳಿದ್ಲು ಸುಬ್ಬಕ್ಕ, ಈಗಾಗ್ಲೇ ಎಲ್ಲ ಗದ್ದೆ ಕುಯ್ದಾಗೈತೆ ಅಂತಂತವ. ಗದ್ದೆ ಕುಯ್ದಾಗೈತೆ ಸರಿ, ಎಷ್ಟು ಜನದ ಗದ್ದೆ ಕುಯ್ದು ಎಷ್ಟು ಹುಲ್ ಸಿಕ್ಕಿರ್ಬೋದು ಅಂತ ಅನ್ಕತ್ತೀಯ ಸುಬ್ಬಕ್ಕ ನೀನು? ಸುಮಾರು ಜನ ಗದ್ದೆ ಉಳದ್ನೆ ಬಿಟ್ಬಿಟ್ಟಾರೆ ಅಂತೀನಿ. ಮತ್ತೆ ಗದ್ದೆ ಕುಯ್ದಾಯ್ತು ಹುಲ್ಲು ಅಂತಿದ್ಯ. ಮತ್ತೆ ಅದಕ್ಕೆ ನಾನ್ ಅನ್ಕೊಳ್ಳೋದ್ ಏನ್ ಗೊತ್ತಾ, ಇದ್ರ ಜೊತೆಗೆ ಹಸಿರು ಮೇವು ಬಹಳ ಮುಖ್ಯ. ಯಾಕೆಂತಂದ್ರೆ ಈಗ ಹಸಿರು ಮೇವು ಕೊಡ್ಲಿಲ್ಲ ಅಂತಂದ್ರೆ ಹೆಚ್ಚಿನ ಪೌಷ್ಟಿಕಾಂಶ ಏನು ಸಿಗಕ್ಕಲ್ಲ ಹಾಲಲ್ಲಿ, ಮತ್ತೆ ದನಕರುಗಳು ಹೊರಗಕ್ಕಲ್ಲ. ಅದಕ್ಕೆ ಈಗ ನೋಡು, ಅದರಲ್ಲಿ ಈಗ ಮೂರ್ನಾಲ್ಕ ತರ ಮೇವಿನ ಬೆಳೆಗಳೈತಂತೆ. ಅಣ್ಣಯ್ಯ, ಈಗ ಒಂದು ಏಕದಳ ಮೇವಿನ ಬೆಳೆಗಳು ಅಂತವ, ಇನ್ನ ದ್ವಿದಳ ಮೇವಿನ ಬೆಳೆಗಳು, ಇನ್ನ ಮೇವಿನ ಮರಗಳು ಅಂತಾನೆ ಬೇರೆ ಐತಂತೆ. ಜೊತೆಗೆ ಇನ್ನ ಹುಲ್ಗಾವಲಲ್ಲಿ ಬೆಳೀತಾರಲ್ಲ ಮೇವಿನ ಬೆಳೆಗಳು, ಅಂತ ಬೆಳೆಗಳು. ಈಗ ನಾವು ಅದು ವಿಚಾರದಲ್ಲಿ ನೋಡಿದ್ರೆ ಏಕದಳದ ಮೇವಿನ ಬೆಳೆಗಳಲ್ಲೂ ಅಲ್ಲೂ ಎರಡು ಭಾಗ ಮಾಡೋರಂತೆ. ಒಂದು ವಾರ್ಷಿಕ ಏಕದಳ, ಇನ್ನೊಂದು ಬಹುವಾರ್ಷಿಕ ಏಕದಳ ಅಂತ. ವರ್ಷಕ್ಕೊಂದ್ಸತಿ ಬೆಳೆಯೋದು ವಾರ್ಷಿಕ, ಬಹುವಾರ್ಷಿಕ ಅಂತ ಇದ್ದೇ ಇರ್ತದೆ. ಅದ್ರಲ್ಲಿ ನೋಡಿಗ, ಈಗ ಏಕದಳದ ವಾರ್ಷಿಕ ಬೆಳೆ ಅಂತಂದ್ರೆ ಮುಸ್ಕಿನ್ ಜೋಳ, ಜೋಳ ಜೊತೆಗೆ ಸಜ್ಜೆ, ಇವನ್ನ ನಾವು ಏಕದಳ ವಾರ್ಷಿಕ ಬೆಳೆಗಳು ಅಂತ ಹೇಳ್ತೀವಿ. ಇದು ಭತ್ತ ರಾಗಿನ ಸೇರಿಸ್ಕೊಳ್ಳ ಆಗ್ಲೇ ಹೇಳಿ ಎರಡೆರಡು ಸತಿ ಬೆಳಿತಾರಲ್ಲ ಕೆಲವರು ಬೆಳೆ ಮಾಡ್ಕಂಡಂಗೆ ನೀರ್ ಸಿಕ್ತಂಗೆ. ಇನ್ನೂ ಏಕದಳ ಬಹುವಾರ್ಷಿಕ ಬೆಳೆಗಳಲ್ಲಿ ನೋಡೋದಾದ್ರೆ ಅಣ್ಣಯ್ಯ, ಈಗ ಎಲ್ರಿಗೂ ಗೊತ್ತು ಇತ್ತೀಚೆಗೆ ಹೈಬ್ರಿಡ್ ನೇಪಿಯರ್ ಬಂದೈತೆ, ಇನ್ನ ಗಿನಿ ಹುಲ್ಲೈತೆ, ಪ್ಯಾರಾ ಹುಲ್ಲೈತೆ, ಬ್ಲೂ ಹುಲ್ಲೈತೆ, ಗ್ರೀನ್ ಪ್ಯಾನಿಕ್ ಅಂತ ಇಂಥವನ್ನೆಲ್ಲವ ಬೆಳ್ಕಂದ್ರೆ ನೋಡೋ ಹಸಿರುಮಯವಾಗಿ ಬಳಕೆ ಮಾಡ್ಕೋಬಹುದು. ಈಗ ಅದೇನ್ ಬರೀ ನಾವೀಗ ಇದಕ್ಕೆ ಮಾತ್ರ ಅಲ್ಲ, ಬರೀ ನಮ್ ದನಕರುಗಳಿಗಲ್ಲ, ಈ ಆಡು ಮೇಕೆಗೂ ಕೊಡ್ಬಹುದು, ಮೊಲ ಇತ್ತು ಹಾಕಂದ್ರೆ ಮೊಲಕ್ ಕೊಡ್ಬಹುದು. ಹಿಂಗಾಗಿ ಇನ್ನು ದ್ವಿದಳ ವಾರ್ಷಿಕ ಬೆಳೆಗಳಲ್ಲಿ ನೋಡೋದಾದ್ರೆ ನೋಡಪ್ಪ, ಈಗ ದ್ವಿದಳ ಅಂತ ಅಲ್ಲೇ ಐತೆ ಕಾಳಿನ ಬೆಳೆಗಳು ಅಷ್ಟೇ. ಹೆಸರು, ಗೋಧಿ, ಸೆಣಬು, ಸಾಸಿವೆ, ಮತ್ತೆ ಜೊತೆಗಿನ ಬೇಕಾದ್ರೆ ಸೂರ್ಯಕಾಂತಿ ಅವನ್ನೆಲ್ಲ ಬೇಕಾದ್ರೆ ಬೆಳ್ಕೋಬಹುದು. ಇನ್ ಇದರಲ್ಲಿ ದ್ವಿದಳ ಬಹುವಾರ್ಷಿಕ ಬೆಳೆಗಳಲ್ಲಿ ನೋಡಿದ್ರೆ ಈಗ ನೋಡಪ್ಪ, ಈಗ ನಮ್ಮ ವಿಜ್ಞಾನ ಕೇಂದ್ರಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲೆಲ್ಲ ಹೇಳ್ತಾರಲ್ಲ, ಈಗ ಕುದುರೆ ಮಸಾಲ ಅಂತಾರೆ, ರೈಸ್ ಬೀನ್ ಅಂತಾರೆ, ಆಸ್ಟ್ರೇಲಿಯನ್ ಕೀಪರ್ ಅಂತಾರೆ, ವೆಲ್ವೆಟ್ ಬೀನ್ಸ್ ಅಂತಾರೆ, ಇವೆಲ್ಲವ ಇನ್ನ ದ್ವಿದಳ ವಾರ್ಷಿಕ. ಇನ್ನ ಮೇವಿನ ಮರಗಳಿಗೆ ಅಂತಂದೇಳಿ ಬಂದ್ರೆ ಅದರಲ್ಲಿ ಪೊದೆ ಬೆಳೆಗಳು ಇರ್ತಾವಲ್ಲ, ಆ ಪೊದೆ ಬೆಳೆಗಳನ್ನ ಮೇವಿನ ಮರಗಳು ಅಂತ ಹೇಳೋದು. ಅಂತಂದ್ರೆ ಈಗ ಸುಬಾಬುಲ್ ಆಗಿರ್ಬೋದು, ಅಕೇಸಿಯಾ, ನುಗ್ಗೆ, ಆಲ, ಅಗ್ಸೆ, ಹಾಲ್ವಾಣ, ಇನ್ ನೋಡಪ್ಪ ಎಲ್ಲರಿಗೂ ಸೊಪ್ಪು ತಿಂತವಾಕಿಂಗಂತೆ ನಾವು ಮಾತ್ರ ತಿನ್ನದ ನುಗ್ಗೆಸೊಪ್ಪ ಅಂದ್ರೆ ನೋಡು ಅಭ್ಯಾಸ ಮಾಡಿಸಿದ್ರೆ ಮತ್ತೆ ಒಳ್ಳೆ ಪೌಷ್ಟಿಕಾಂಶ ಇರ್ತದೆ. ನಾವ್ಯಾಗ ಇಷ್ಟಪಟ್ಟದ ಬರೀ ನುಗ್ಗೆ ಗಿಡ ಅಂತಂದ್ರೆ ಬರೀ ನುಗ್ಗೆ ಕಾಯಿ ಮಾತ್ರ ತಿಂತೀವಿ. ಇವನ್ನೆಲ್ಲ ನೋಡ್ಕೋಬಹುದು. ಮತ್ ಜೊತೆಗೆ ನಾನು ಆಗ್ಲೇ ನೋಡಿ ಹೇಳ್ತಾ ಇದ್ದೆ, ಈಗ ಎಲ್ರಿಗೂ ಗೊತ್ತೀಗ ಗ್ಲಿರ್ ಸಿಡಿ ಐತೆ, ಆಯ್ತಾ, ಡಯಾಂಚ್ ಐತೆ, ಅರಳಿ ಐತೆ, ಹತ್ತಿ ಐತೆ, ಇಂಥ ಬೆಳೆಗಳನ್ನ ಬೆಳ್ಕೋಬಹುದು. ಇನ್ನ ಹುಲ್ಗಾವಲಿನ ಬೆಳೆಗಳು ಅಂತ ನೋಡಿದ್ರೆ ಸಾಮಾನ್ಯ ಕೇಳಿರಕ್ಕಲ್ಲ, ಇನ್ನ ಹರಿಯಾಳ ಅನ್ನೋ ತಳಿ ಐತೆ, ಮಾರ್ವೆಲ್ ಅನ್ನೋ ತಳಿ ಐತೆ, ಸಹಿಮಾ ಅಂತ ಹುಲ್ ಐತೆ, ಇನ್ನ ಸ್ಪ್ರೇಯರ್ ಗ್ರಾಸ್ ಅಂತ ಐತೆ. ಹಿಂಗೆ ಅಲ್ಲ, ಅದು ಏನ್ ಗೊತ್ತಾ, ಓ ಪೊದೆ ಬೆಳೆಗಳಲ್ವಾ, ಹಂಗಾಗಿ ಸಾಮಾನ್ಯ ನಾವೀಗೇನು ಈಗ ನಾನು ಆಗ್ಲಿಲ್ವಾ, ಈ ಗ್ಲಿರ್ ಸಿಡಿ ಇರ್ಬೋದು, ಡಯಾಂಚ್ ಇರ್ಬೋದು, ಇಂಥವ್ನು ಬೆಳ್ಕೋತಾರೆ, ಇನ್ನ ಗಿಣಿ ಹುಲ್ಲು, ಪ್ಯಾರಾ ಹುಲ್ಲು, ಇಂಥವ್ನು ಬೆಳ್ಕೋತಾರೆ. ಹಂಗಾಗಿ ಇಂಥ ಬೆಳೆಗಳನ್ನ ಒಸಿ ನಾವು ಬೆಳೆ ಕಡೆ ಗಮನ ಹರಿಸಿದ್ರೆ ನಮ್ ಜಾನುವಾರುಗಳು, ಕುರಿ, ಮೇಕೆ, ಆಡು, ಇನ್ನು ಈ ಕಡೆ ಏನು ಮೊಲ ಸಾಕಾಣಿಕೆ ಮಾಡಿದಾರೆ, ಇಂಥವಕ್ಕೆಲ್ಲ ಬಳಕೆ ಮಾಡ್ಕೋಬಹುದು. ಹಂಗಾಗಿ ಆಗ್ಲಿ ಏನೋ ವಿಚಾರ ಹೇಳ್ತಾ, ಈಗ ನೋಡಪ್ಪ, ಈಗ ಇತ್ತೀಚಿನ ದಿನಗಳಲ್ಲಿ ತೃಣಧಾನ್ಯಗಳಿಗೆ ಹೆಚ್ಚಿನ ಮಹತ್ವ ಬಂದ್ಬಿಡ್ತೈತಿ, ಆಯ್ತಾ. ಅದರಲ್ಲಿಗ ಹಾರ್ಕ ಆಗಿರ್ಬೋದು, ನವಣೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇಂಥವನ್ನು ಕೂಡ ನಾವು ಬೆಳೆದ್ರೆ ಈ ಕಡೆ ನಮ್ಮ ಆರೋಗ್ಯನೂ ವೃದ್ಧಿ ಮಾಡ್ಕೋಬಹುದು, ಆ ಕಡೆಗೆ ನಮ್ಮ ಜಾನುವಾರುಗಳಿಗೂ ಹುಲ್ಲು ಪಲ್ಲು ಸಿಗ್ತದೆ. ಈಗ ಬೆಳೆಯವರೆ ಕಡಿಮೆ ಆಗ್ಬಿಟ್ರೆ ಸುಬ್ಬಕ್ಕ, ಹಂಗಾಗಿ ನಾನು ನಿನಗೆ ಹೇಳೋದೇನಂತಂದ್ರೆ, ನೀನ್ ಆಗ್ಲೇ ಹೇಳ್ದಂಗೆ ಈಗ ಭತ್ತದ ಹುಲ್ಲು ಅಂತಾನೆ ಅಲ್ಲ, ರಾಗಿ ಹುಲ್ಲು ಅಂತಲ್ಲ, ಅವು ಒಣ ಹುಲ್ಲಾಯ್ತವಲ್ವಾ, ಹಂಗಾಗಿ ಅದ್ರ ಜೊತೆಗೆ ಅಣೆ ಆಗ್ಲೇ ಹೇಳ್ದಂಗೆ ಹಿಂಡಿ ಬೂಸದ ಜೊತೆಗೆ ಹೊಸ ನಾವು ಈ ಹಸಿರು ಬೇವಿನ ಬೆಳೆಗಳನ್ನು ಕೊಟ್ರೆ ಅಣೆಯ ಚೆನ್ನಾಗಿ ನಮ್ಮ ದನಕರುಗಳು, ಆಡುಕುರಿಗಳು ಒರಿತವೆ, ಜೊತೆಗೆ ಒಳ್ಳೆ ಹಾಲಿನ ಇಳುವರಿ ಬರ್ತದೆ, ಮತ್ತೆ ಒಳ್ಳೆ ಪೌಷ್ಟಿಕಾಂಶ ಸಿಕ್ತಂಗ ಆಯ್ತದೆ. ಅದಕ್ಕೆ ಅಣೆಯ ಜೋಳದ ಗಿಡ ಹಾಕುಂಟಲ್ಲ. ನಾನು ಅವೆಲ್ಲರೂ ಮಾಡ್ತೀನಿ ಶಂಕರಣ. ಈಗ ನಾವು ಮೊದಲು ಮೂಲಭೂತವಾಗಿ ಏನ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ನಾನ್ ಎಷ್ಟು ತಿಂತೀನಿ ಅಂತಂದ್ರೆ, ಮನುಷ್ಯ ಎಷ್ಟು ತಿಂತಾನೆ, ದನಕರುಗಳು ಪ್ರಾಣಿಗಳು ಎಷ್ಟು ತಿಂತವೆ, ಅದಕ್ಕೆ ಪೂರಕವಾಗಿ ಅವನು ಬೆಳೆ ಕೊಡ್ತಾ ಇದ್ದ. ಆಯ್ತಾ, ಈಗ ನಮ್ಮ ನಾಟಿ ರಾಗಿ, ನಾಟಿ ಭತ್ತ ಇವನೇ ತಗೊಳಪ್ಪ, ಹುಲ್ಲು ಉದ್ದಾಗ ಬೆಳೀತಿತ್ತು, ನಮ್ಗೆ ಇಳುವರಿ ಕಡಿಮೆ ಸಿಗ್ತಾ ಇತ್ತು. ಯಾವ್ದು ಇಳುವರಿ, ಭತ್ತ ಆಗ್ಬಹುದು, ರಾಗಿ ಆಗ್ಬಹುದು, ಇಳುವರಿ ಕಡಿಮೆ ಸಿಗ್ತಾ, ಕಡಿಮೆ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇತ್ತು, ಆಯ್ತಾ, ದನಕರಿಗೆ ಎಷ್ಟು ಬೇಕೋ ಅಷ್ಟು ಹುಲ್ಲು ಸಿಗ್ತಾ ಇತ್ತು. ಈಗ ನಾವು ಅತಿ ಬುದ್ಧಿವಂತಿಕೆ ಮಾಡಕ್ ಹೋಗ್ಬಿಟ್ಟು ಏನ್ ಮಾಡ್ಬಿಟ್ಟು, ಹುಲ್ಲು ಕಡಿಮೆ ಬೆಳೆದ್ಬಿಟ್ಟು ಭತ್ತ ಜಾಸ್ತಿ ಬಿಡಂಗ್ ಮಾಡ್ಕೊಂಡು ಸಂಶೋಧನೆ ಅವಿವು ಮಾಡ್ಕೊತೀವಿ, ಈ ತರದ್ದೆಲ್ಲ ಮಾಡ್ಕೊಂಡು ಇದು ಸ್ವಲ್ಪ ಈಗ ವ್ಯತ್ಯಾಸ ಆಗ್ಬಿಟ್ಟೈತೆ, ರಿವರ್ಸ್ ಹೊಡೆದ್ ಬಿಡ್ತು, ರಿವರ್ಸ್ ಹೊಡೆದೇ ಇರ್ತದ, ಹೊಡೆದೇ ಇರ್ತದ, ಹೊಡೆದೈತಿ. ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈಗ ನಮಗೆ ಭತ್ತ ಜಾಸ್ತಿ ಬೇಕು, ನಮ್ಗೆ ಉಣ್ಣಕ್ಕೂ ಬೇಕು, ತಿನ್ನಕ್ಕೂ ಬೇಕು, ಮಾರಾಟ ಮಾಡಕ್ಕೂ ಬೇಕಲ್ಲ. ಈಗ ಒಂದ್ ಎಕರೆ ಇದ್ರೆ ಒಂದ್ ಅರ್ಧ ಎಕರೆ ಕುಳ್ ಭತ್ತ ಹಾಕ, ಇನ್ನೊಂದ್ ಅರ್ಧ ಎಕರೆ ರಾಜಮಣಿ ಹಾಕ, ರಾಜಮಣಿ ಹುಲ್ಲೇನು ಒಸಿ ಬೆಳೀತದೆ. ಹೋಗ್ಬಿಟ್ರೆ ಶಂಕರಣ ಕಾಣಕ್ಕಲ್ಲ, ಒಳ್ಳೆ ಕಬ್ಬಿನ ಗದ್ದೆ ಒಳಗೆ ಹೋದಂಗಾಯ್ತದೆ. ನೀನ್ ಏನ್ ಕೆಮ್ಮದ ಬಿಡಂಗಿಲ್ವಲ್ಲ ಶಂಕರಣ, ನೀನು ಹೇಳಿಲ್ವಾ ಈಗ ಒಂದ್ ವಾರದಿಂದ ಈ ವಾತಾವರಣ ಬೇರೆ ಬದಲಾವಣೆ ಆಗಿ, ಜೊತೆಗೆ ನೀನ್ ಹೇಳ್ದಂಗೆ ಸಿಕ್ಕಾಬಟ್ಟೆ ಹಿಮ, ಈ ಹಿಮದೊಳಗಡೆ ಅತ್ಲಾಗಿ ನಂಗೆ ಸಾಕಾಗ್ಬಿಟ್ಟೈತೆ. ಹೇಳ್ದಲ್ಲ ಮಾಸ್ಕ್ ಹಾಕ ಬತ್ತಾಳೆ ಅಂತ, ಅಕ್ಕಿ ಹಾಕ ಬಂದಿದ್ ಮತ್ತೆ ಬಹಳ ಸೇಫ್ಟಿ ಮಾಡ್ತಾಳೆ, ಬಹಳ ಸೇಫ್ಟಿ, ಮತ್ ಬಹಳ ಹುಷಾರು. ಇಂಥ ವಿಚಾರದಲ್ಲೆಲ್ಲವ ಸುಬ್ಬಕ್ಕ ಅರ್ಧ ಎಕರೆ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಈಗ ನಮ್ಗೆ ಇಲ್ಲ ಅಂತ ಅಂದ್ರೆ ಶಂಕರಣ್ಣ, ಎಲ್ಲರ ತರನ ಹಾಲ ತಗೊಂಡ್ಬಿಟ್ಟು ತಂದ್ಬಿಡೋಣ ತಿನ್ನೋಣ ಆಯ್ತಾ, ದನಕರಿಗಿಲ್ಲ ಅಂತಂದ್ರೆ ಏನಪ್ಪಾ ಮಾಡ್ತೀಯ ಅಲ್ವಾ, ಕಷ್ಟ ಆಯ್ತದೆ. ಅದಕ್ಕೋಸ್ಕರವ ಒಂದ್ ಅರ್ಧ ಎಕರೆ ಅದ ಹಾಕೊಳ್ಳೋದು, ಒಂದ್ ಅರ್ಧ ಎಕರೆ ಇದು ಹಾಕೊಳ್ಳೋದು ಆಯ್ತಾ. ಇವ್ ಹಾಕಬಿಟ್ಟು ನಾವು ಬೆಳೆಸಿದ್ದೆ ಆದ್ರೆ ನಮ್ಗೆ ಒಂದಷ್ಟು ಆಹಾರನು ಆಯ್ತದೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಆಯ್ತಾ. ಇವಕ್ಕೆ ದನಕರಿಗೆ ಎಷ್ಟು ಹುಲ್ಲು ಬೇಕೋ ಅಷ್ಟು ಹುಲ್ಲು ಆಯ್ತದೆ. ರಾಜಮಂಡಿ ಹುಲ್ಲು ಹಾಕ್ಬಿಟ್ರೆ ಶಂಕರಣ್ಣ ಹೆಂಗ್ ತಿಂತವೆ ಅಂತ ಮತ್ತೆ ಮೊದ್ಲದೊಂದು ಪಾಠ ಆಗಿರೋದಲ್ವ ಅದು. ಆಮೇಲೆ ಇನ್ನೊಂದೇನ್ ಗೊತ್ತಾಣಯ್ಯ, ಈಗ ಧಾರವಾಡ ಬಿಜಾಪುರ ಆ ಕಡೆ ಎಲ್ಲ ಬೆಳಿತಿದ್ರು ನೋಡು, ಸಜ್ಜೆ ನವಣೆ ಆ ತರದ್ದೆಲ್ಲ. ಹಂಗೆ ನಾನು ಈ ಸತಿ ಸಜ್ಜೆ ಹಾಕಿವ್ನಿ, ಈ ಕಡೆಗೆ ಸಜ್ಜೆ ಮನೆಗೂ ಆಗುತ್ತೆ ಮತ್ತ ಅದ್ರ ಜೊತೆಗೆ ಅದ್ರದ್ದು ಹುಲ್ಲು ಹಸುಗಳಿಗೂ ಆಗುತ್ತೆ ಅಂತ. ಎಂತ ಚೆನ್ನಾಗಿ ಬೆಳ್ದೈತೆ ಗೊತ್ತಾ, ನೀ ಬಂದಿಲ್ವಲ್ಲ ಈ ಕಡೆಗೆ ಬಂದ್ ನೋಡು. ಇನ್ನೊಂದ್ ವಿಶೇಷ ಏನು ಅಂತ ಅಂದ್ರೆ, ಈಗ ಸಜ್ಜೆ ಹುಲ್ಲು ಅಂತ ಹೇಳದಲ್ಲ ಒಂದೇನು, ಸಜ್ಜೆದಾಗ್ಬೋದು ನವಣೆದಾಗ್ಬೋದು, ಅದ ಭಾರಿ ಇಷ್ಟಪಡ್ತವೆ ದನಕರ. ಯಾಕೆ ಅಂತ ಅಂದ್ರೆ ಒಳ್ಳೆ ರುಚಿ ರುಚಿ ನಾಟಿದ್ ಯಾವತ್ತು ರುಚಿನೇ ಅಲ್ವಪ್ಪ. ನಾವೆಂಗೆ ನಾಟಿ ಕೋಳಿ ನಾಟಿ ಕುರಿ ನಾಟಿ ಮಾಂಸ ಅಂತ ಇಷ್ಟಪಡ್ತೀವೋ, ನಾಟಿದ್ ಯಾವ್ದೇ ಇದ್ರು ಬಾರಿ ರುಚಿಯಾಗಿರ್ತದೆ ಅಂತ ಇಷ್ಟಪಡ್ತೀವಿ. ಹಂಗೆ ದನಕರ ಅದೇ ಮನೆ ಹಿತ್ಲು ಕಡೆ ಇರೋಲ್ಲ ಸೊಪ್ಪೆಲ್ಲನು ಚೆನ್ನಾಗಿ ಕಿತ್ಕೋಬತ್ತೀವಿ ನಾವು ಸೊಪ್ಪು, ಸದೇ ಉಡ್ಕೊ ಬರೋದು ಅದು ಅಂಗಡಿ ತತ್ತಿವಲ್ಲ ಆ ಸೊಪ್ಪಿಗಿಂತನು ಚೆನ್ನಾಗಿರತ್ತೆ. ಹಂಗೆ ಈ ಸಜ್ಜದುವ ನೋಡು, ಅವಾಗೆಲ್ಲ ರಾಗಿ ತಿನ್ನೋರು ಬಡವ ಅನ್ನೋರು, ಯಾರ ಮನೇಲಿ ರಾಗಿ ತಿಂತಾರೆ? ಆ ಕಡೆನು ಅಷ್ಟೇ, ದಾವಣಗೆರೆ ಆ ಕಡೆ ಎಲ್ಲ ಅದನ್ನ ತಿನ್ನೋರು ಬಡವರು ಅಂತ ಹೇಳ್ತಿದ್ರಂತೆ. ಈಗ ನೋಡು ಎಲ್ಲಾರು ಅದನ್ನೇ ತಿನ್ನ ಕೇಳ್ತಾರೆ, ಸಿರಿಧಾನ್ಯ ಅಂತ ಹೆಸರು ಕೊಟ್ಟವ್ರೆ. ನಾನು ಈಗ ನೋಡು ಮನೇಲಿ ಸಜ್ಜೆ ರೊಟ್ಟಿ ಮಾಡ್ತೀನಿ, ಮತ್ತೆ ದೋಸೆ ಮಾಡ್ತೀನಿ, ಮತ್ತೆ ಅದ್ರಲ್ಲಿ ಪಲಾವ್ ಮಾಡ್ತೀನಿ, ಉಪ್ಪಿಟ್ಟು ಮಾಡ್ತೀನಿ, ಎಲ್ಲ ಏನೇನ್ ಬೇಕೆಲ್ಲಾನು ಮಾಡ್ಬೋದು ಅದ್ರಲ್ಲಿ. ಇಲ್ಲ ನೀ ಬಾ, ನೀನು ನಾ ಮಾಡ್ಕೊಡ್ತೀನಿ, ನೀನ್ ಯಾಕೆ ಇಬ್ರು ಬನ್ನಿ. ಈ ಚಳಿಲಿ ನೀನ್ ತಣ್ಣಕ್ ತಿಂದ್ರೆ ಚೆನ್ನಾಗಿರತ್ತಾ? ತಗೊಂಬ ಬಿಸಿ ಮಾಡ್ಕೊತೀವಿ ನಾವು. ಅಷ್ಟೇ ಆಯ್ತು ಬಿಡು, ತರಬೇಕು ಈಗ ಇವತ್ತು ಹೋಗೋಣ ಶಂಕರಣ್ಣ. ಇದನ್ನ ಸಜ್ಜೆ ಅದು ಇದು ಅಂತ ನಮ್ಗೆ ಬಾಯಲ್ಲಿ ನೀರ್ ಬರ್ಸ್ಬಿಟ್ಟವಳೆ ಆಯ್ತಾ, ಅಲ್ಲಿ ಹೋಗೋಣ. ಆಮೇಲೆ ನೀನ್ ಆಗ್ಲೇ ಅಂತವ ಹೇಳ್ದಲ್ಲಪ್ಪ, ಹುಸುಗಳು ಹಸುಗಳು ಅಂತದೈತೆ ಇಂತದೈತೆ ಅಂತ ಏನೋ ನಾವೆಲ್ಲ ಹೆಸರು ನನಗೆ ನೆನಪಿಲ್ಲಪ್ಪ. ಅವೆಲ್ಲ ನೀನು ಎಲ್ಲರೂ ಬರೀ ಇಂಗ್ಲಿಷ್ ನಲ್ಲಿ ಹೇಳ್ತೀನಿ. ಇಲ್ಲ ಇಲ್ಲ, ಒಂದ್ ಕೆಲಸ ಮಾಡೋಣ, ನೀನ್ ರೆಡಿಯಾಗೋ. ಈಗ ಸುಬ್ಬಕ್ಕ ನನಗೆ ಹೋಗಕ್ಕಿಂತ ಮುಂಚೆ ನಾವು ಪೇಟೆಗೆ ಹೋಗ್ಬಿಟ್ಟು ಈ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಲ್ಲಿ ಮತ್ತೆ ಈ ಕೃಷಿ ಇಲಾಖೆನಲ್ಲಿ ಇದ್ರ ಕುರಿತಂತೆ ಇದು ಚಾರ್ಟ್ ಹಾಕಿರ್ತಾರೆ, ಮತ್ತೆ ಒಂದಷ್ಟು ಪೇಪರ್ ಗಳೆಲ್ಲ ಇರ್ತದೆ, ಅದನ್ನೆಲ್ಲ ನೋಡ್ಕೊಂಡು ತಿಳ್ಕೊಂಬರೋದಂತೆ. ತಿಳ್ಕೊಂಬರೋದಲ್ಲ ಶಂಕರಣ್ಣ, ಒಂದ್ ಎರಡು ಗಡ್ಡೆ ಕಿತ್ಕೊಂಡೆ ಬಂದ್ಬಿಡೋಣ. ಅಲ್ಲ ನನ್ನನ್ನು ಕರ್ಕೊಯ್ತೀರಾ? ಎಲ್ಲ ಹಾಕಬೇಕು, ಎಲ್ಲ ತರದವು ಹುಲ್ಲಿದ್ರೆ ನಮ್ಗೆ ಯಾವ್ಯಾವ್ದು ಹೆಂಗೆಂಗ್ ಬಳಕೆ ಬರ್ತದೆ, ಯಾವ್ದು ನಮ್ಮ ದನಕರುಗಳು ಇಷ್ಟಪಡ್ತಿಂತವೆ ಅಂತ ನೋಡ್ಕೋಬೇಕು. ಸುಮ್ಮತ್ತೊಂದ್ ಎಕರೆ ಗಟ್ಟಲೆ ಒಂದೇ ಹಾಕೊಂಡು ನಾಳೆ ದಿವಸ ನಮ್ಮ ದನ ತಿನ್ಲಿಲ್ಲ ಅಂದ್ರೆ ಏನಪ್ಪ ಮಾಡ್ತೀವಿ? ನೋಡ್ಬ ನೀನ್ ಹೆಂಗ್ ತಿಂತಾವೆ ಅಂತ. ನಾವು ಹಂಗೆ ತಿಂತಿದೀವಿ ಅದ್ರದ್ದು ಕಾಳಲ್ಲಿ ಹುಲ್ಲ ಹಂಗೆ ತಿಂತಾವ. ಈಗ ಸಜ್ಜಲ್ಲಿ ಏನ್ ಮಾಡಿ ಬಂದಿದೀವಿ ಇವತ್ತು? ನೀನು ಇವತ್ತು ಅದ್ರಲ್ಲಿ ಚೆನ್ನಾಗಿರೋದು ಬಿಸಿಬೇಳೆ ಬಾತ್ ಮಾಡಿದೀನಿ. ಒಳ್ಳೆ ಕೆಲಸ ಹೇಳಿದ್ರು, ಚಳಿ ಬಾರಿ ಚೆನ್ನಾಗಿರ್ತದೆ ಹೇಳ. ಇದಕ್ಕೆ ನನಗೆ ಬಾಯಲ್ಲಿ ನೀರ್ ಬರ್ತೈತೆ. ಬಿಸಿಬೇಳೆ ಬಾತ್ ಆಯ್ತಾ, ಬಿಸಿ ಬಿಸಿ ನಮ್ಗೆ ಆಯ್ತೈತಿ ಚಳಿ, ನಾವು ತಿನ್ಬೇಕಾಯ್ತು ಬಿಸಿದು ಜೊತೆ ಬೇಳೆ ಬಾತು ಆಯ್ತಾ. ಸಜ್ಜದು ತಿನ್ನದಂತೆ ನನಗೆ ಅವಳು ಹೇಳಿ ಹೇಳಿ ನನಗೆ ಬಾಯಿ ನೀರು ಬರ್ಸ್ತಾಳಣ್ಣ. ಹೆಜ್ಜೆ ಬಂದ್ಬಿಡಿರಂತೆ. ಇದುವರೆಗೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ ಅಳ್ಳಿಕಟ್ಟೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಡಿ ಸುಜಲಾದೇವಿ. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೇವು ಬೆಳೆಗಳು ಈ ಕುರಿತಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಜಾನುವಾರುಗಳಲ್ಲಿ ಮುಖ್ಯ ಪ್ರಾಣಿಗಳಾದ ಎಮ್ಮೆ, ದನ, ಕುದುರೆ, ಕುರಿ ಮತ್ತು ಆಡುಗಳಿಗೆ ಕೊಡುವ ಸಸ್ಯಗಳನ್ನು ಸಾಮಾನ್ಯವಾಗಿ ಮೇವಿನ ಬೆಳೆಗಳು ಎಂದು ಕರೆಯಲಾಗುತ್ತೆ. ಈ ಸಾಕುಪ್ರಾಣಿಗಳನ್ನು ಸ್ವತಂತ್ರವಾಗಿ ಮೇಯಲು ಬಿಡುವುದು ಇಲ್ಲವೇ ಬೆಳೆದ ಅಥವಾ ಬೆಳೆಸಿದ ಮೇವನ್ನು ಕೊಯ್ದು ತಂದು ಅವುಗಳ ಆಹಾರ ಪೂರೈಕೆಯನ್ನು ಮಾಡಲಾಗುತ್ತೆ. ಜಾನುವಾರುಗಳಿಗೆ ಆಹಾರಕ್ಕಾಗಿ ಕೃಷಿ ಉತ್ಪನ್ನಗಳು ಅಂತಂದರೆ ಕ್ರಾಪ್ ರೆಸಿಡ್ಯೂಸ್ ಮತ್ತು ಗುಡ್ಡಗಾಡು,